ತರಕಾರಿಗಳು ಏನು ಬೆಳೆದ್ರು ನಾವು ತಗೊಂಡೀವಿ, ತಗೊಂಡ್ರು ಅದ್ರ ದುಡ್ಡು ಅದಕ್ಕೆ ಹಾಕಿ ಮತ್ತೆ ಬೀಜಗಳೆಲ್ಲ ತಗೊಂಡು ಅದೇ ಬೀಜಗಳು ನಾವು ಬರ್ತಾವಂತ ಸಸಿ ಹಾಕಿದ್ದೀವಿ ಸರ್. ಅಷ್ಟು ಮಾಡಿದ್ವಿ ಸರ್. ಇದು ಡಿಕಂಪೋಸರು ಮತ್ತೆ ಎರಡಲ್ಲಿ ದ್ರಾವಣ ಸ್ಪ್ರೈ ಮಾಡಿದ್ರೆ ಫಸ್ಟ್ ಎಲ್ಲ ಗಂಡ್ಮಕ್ಳನ್ನ ಬಿಟ್ಟಿದ್ವಿ ಸರ್. ನಾವು ಅವ್ರನ್ನ ಬಿಟ್ಟಿದ್ದಕ್ಕೆ ನಮ್ಗೇನು ಇದು ಚೆನ್ನಾಗಾಗ್ಲಿಲ್ಲ, ಎದಕ್ಕೆ ಅವ್ರು ಸರಿ ಹೊಡೆದ್ರೋ ಇಲ್ಲ ಅನ್ನೋದು ಹಂಗ ಅನ್ಸಿತ್ತು ಸರ್. ಆಮೇಲೆ ನಾವೇ ಹೊಡಿತೀವಿ ಅದೇನು ದೊಡ್ಡದು ಅಂತಂದು ನಾವೇ ಎಲ್ಲರೂ ಸ್ಪ್ರೈ ಮಾಡಕತ್ತಿದ್ವಿ ಸರ್. ಹ್ಞೂ ಸರ್, ನಾವೇ ಹಾಕೊಂಡ್ವಿ, ಹಾಕೊಂಡು ಸ್ಪ್ರೈ ಮಾಡಿದ್ವಿ. ಅವರು ಸಾದಾರ್ ಇದ್ರೆ ಅವ್ರಿಗೆ ಬಿಡ್ತಿದ್ದಿಲ್ಲ ಸರ್, ಬೇಡ ನಿಮ್ದು ಇದ್ರೆ ನಾವು ಹೊಡಿತೀವಿ ನಾವು ಮಾಡ್ತೀವಿ ಅಂತ ನಾವೇ ಇದು ಮಾಡಿದ್ವಿ ಸರ್. ಡಿಕಂಪೋಸರ್ ಅದು ಏನಿದ್ರು ಏಳು ಮಂದಿನೂ ಅಂಚೆ ಅನುಸರಿಸ್ಕೊಂಡು ಮಾಡ್ತಿದ್ವಿ ಸರ್. ಅಂದ್ರೆ ನೀವು ನಿಮ್ಮ ಸಂಘದ ಮೂಲಕ ಕೃಷಿ ಮಾಡಿದಿರಿ, ಆ ಕೃಷಿಯನ್ನ ಸಾವಯವ ಕೃಷಿನೇ ಮಾಡಿದಿರಿ? ಸಾವಯವ ಕೃಷಿನೇ ಮಾಡಿದ್ವಿ ಸರ್. ತರಕಾರಿ ಆದ್ರೂ ಸಾವಯವ, ಭತ್ತ ಬೆಳೆದಾದ್ರೂ ಸಾವಯವನೇ ಅವ್ರು ಹೇಳಿದ್ದನ್ನೇ ಮಾಡಿದ್ವಿ ಸರ್. ಇಲ್ಲಿ ಊರಲ್ಲಾದ್ರೂ ಏನ್ ಆತರ ಮಾಡಿದ್ರಿ ಅವ್ರು ಹೇಳ್ದಂಗೆಲ್ಲ, ನಿಮ್ಗೇನ್ ಸಿಕ್ತತಿ ಒಂದೊಂದು ಸೇರ್ಸತ್ತೆ ತಗೊಂಡ್ ಬರಂಗಿಲ್ಲ ಮನೆಗೆ ಅಂತ ಹೇಳಿದ್ರು. ಆತರ ಹೇಳ್ತಿದ್ರು. ನಾವ್ ಬರೋದ್ ನೋಡಿದ್ರೆ ಅಲ್ಲಿ ಕುಂತಿರೋರೆಲ್ಲ ನಗ್ತಿದ್ರು ಸರ್. ಕುರಿ ಹೊಡ್ಕೊಂಬಂದ್ರೆ ಆಡ್ಕೊಂಡ್ ನಗ್ತಿದ್ರು ಸರ್ ಅವರು. ಇವಾಗ ಅಷ್ಟೇನ್ ಫಲ ಸಿಕ್ಕಲ್ ಸರ್. ನೋಡೋಣ ಈ ತರ ಫಸ್ಟಿಗೆ ನಾವ್ ಮಾಡಿವಲ್ಲ ಕೆಟ್ಟಾಯ್ತು, ಇನ್ನೂ ಆಯ್ತಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಸರ್. ಅದಕ್ಕಿನ್ನ ಚೆನ್ನಾಗ್ ಬೆಳೆದು ಊರಲ್ಲಿ ತೋರ್ಸ್ಬೇಕು ಅನ್ಕೊಂಡಿದ್ವಿ ಸರ್. ಈಗ ನಿಮ್ಗೆ ಅದು ಕಡಿಮೆ ಇಳುವರಿ ಬಂದ್ರು ಅದು ಲಾಸ್ ಅಲ್ವಲ್ಲ, ನೀವೇನು ಹೆಚ್ಚು ಖರ್ಚು ಮಾಡಿಲ್ಲ ಗೊಬ್ಬರ ಆಗಿರ್ಬೋದು ಅದಕ್ಕೆ ಇದಕ್ಕೆ ಅಂತ? ಖರ್ಚೇನ್ ಮಾಡಿಲ್ಲ ಸರ್. ಎರೆಹುಳ ಗೊಬ್ಬರ ಅವ್ರೇ ಸಾರ ಸಗಿ ಕಡೆದಿದ್ದನ್ನೇ ಕೊಡಿಸಿದ್ದಾರೆ, ಪ್ರತಿಯೊಂದು ಅವರೇ ಕೊಟ್ಟಿದ್ದಾರೆ. ಕೆಲಸ ಮಾಡೋ ಸಾಮಾನುಗಳು ಪ್ರತಿಯೊಂದು ಅವರೇ ಕೊಟ್ಟಿದ್ರು ಸರ್, ನಾವು ಏನ್ ತಗೊಂಡಿಲ್ಲ. ಏನು ಇದು ನಾವು ಮಾಡ್ಕೊಂಡ್ ಹೋಗೋದ್ರಾಗ ಫಸ್ಟಿಗೆ ಅಷ್ಟೊಂದು ಗೊತ್ತಿಲ್ಲಲ್ಲ ಸರ್ ಇದನ್ನ, ಯಾಕದನ್ನ ಟೈಮ್ ತೆಪ್ಪಿ ಟೈಮ್ ತೆಪ್ಪಿ ಮಾಡಿದ್ವಿ ಸರ್. ಆಮೇಲೆ ಇವರು ವಿಜಯ್ ಸರ್ ಬಂದು ಈ ತರ ಅಲ್ಲಿ ಇದು ಅವರೇ ಕ್ಯಾನ್ ಹಾಕೊಂಡು ಸ್ಪ್ರೈ ಮಾಡಿ ತೋರಿಸಿದ್ರು ಸರ್. ಈ ತರ ಮಾಡ್ಬೇಕು ನೀವು, ಈ ತರ ಎಲ್ಲ ಸ್ಪ್ರೈ ಮಾಡ್ಬೇಕು, ಇಷ್ಟ ದಿನಕ್ಕ ಇದನ್ನೇ ಕೊಡ್ಬೇಕು ಔಷಧಿ ಅಂತ ಹೇಳಿದ ಮೇಲೆ ನಾವ್ ಅವ್ರು ಹೇಳ್ದಂಗೆಲ್ಲ ಹಿಂದಿಂದಲೇ ಮಾಡ್ಕೊಂಡಿವಿ ಸರ್. ಈಗ ನೀವು ಒಂದು ಕುಟುಂಬದಲ್ಲಿ ಕೃಷಿ ಮಾಡೋದು ಬೇರೆ, ಒಬ್ಬ ಕುಟುಂಬದ ಸದಸ್ಯಾಗಿ ನಿಮ್ದೇ ಭೂಮಿ ಇದ್ರೆ ಕೃಷಿ ಮಾಡೋದು ಬೇರೆ, ಇದು ನಿಮ್ ಸಂಘದ ಮೂಲಕ ಮಾಡ್ತಾ ಇರ್ತೀರಿ. ಏನಾದ್ರೂ ಮಾಡ್ಬೇಕಂದ್ರೆ ಮತ್ತೆ ನೀವು ಎಲ್ಲರೂ ಮಾತಾಡ್ಕೊಂಡೇ ಮಾಡ್ಬೇಕು, ಇದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರಿ ನೀವು? ಎಲ್ಲಾರು ಮಾತಾಡ್ತೀವಿ ಸರ್, ಒಂದೊಂದೇ ಒಬ್ರು ಮಾತಾಡಿದ್ದು ಒಬ್ರಿಗೆ ಆಗೋದಿಲ್ಲ ಸರ್. ಆದ್ರೆ ಒಂದ್ ಮನೆಯವ್ರೆ ಸುಧಾರಿಸ್ಕೊಳ್ಳೋದಿಲ್ಲ, ನಾವು ಏಳು ಮನೆಯವ್ರು ಇದ್ದೀವಿ ಸರ್, ಗದ್ದೆಯಲ್ಲಿ ಒದಾಡ್ತೀವಿ ಸರ್ ಆತರ ಈ ತರ. ಆದ್ರೆ ಒಕ್ಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಹ್ಞೂ ಸರ್, ಕುರಿದು ಇಬ್ಬಿಬ್ರು ಅಂತ ಹಂಚ್ಕೊಂಡಿವಿ ಸರ್. ಅವ್ರೇ ಕಸ ಬೆಳೆಯೋದು, ಕುರಿದು ಕಸ ಬೆಳೆದು ಕುರಿ ಬಿಟ್ಕೊಂಡು ಹೋಗ್ತೀವಿ ಸರ್. ಆತರ ಮಾಡ್ಕೊಂಡಿದ್ವಿ. ಅಂದ್ರೆ ನಿಮ್ಗೆ ಸಖಿ ಸಂಸ್ಥೆ ಎರಡೂವರೆ ಎಕರೆ ಭೂಮಿಯನ್ನ ಗುತ್ತಿಗೆ ಕೊಡಿಸಿದೆ, ಮತ್ತೆ ಅದಕ್ಕೆ ಬೇಕಾಗುವಂತ ಬೀಜ ಆಗಿರ್ಬೋದು ಮತ್ತು ಸಾವಯವ ಗೊಬ್ಬರಗಳಾಗಿರ್ಬೋದು ಇದೆಲ್ಲದನ್ನು ಸಖಿ ಸಂಸ್ಥೆ ಕೊಟ್ಟಿದೆ. ಮತ್ತೇನು ಸಹಾಯ ಮಾಡಿದೆ? ಕುರಿ ಸಾಕಾಣಿಕೆ ಎಲ್ಲ ಕೊಟ್ಟಿದಾರ? ಕುರಿ ಸಾಕಾಣಿಕೆ ಮತ್ತೆ ಆಡುಗಳು ಕೊಟ್ಟಿದ್ದಾರೆ ಸರ್. ಅದ್ರ ಗದ್ದೆಗಳಿಗೆಲ್ಲ ಏನ್ ಸಹಾಯ ಮಾಡಿದಿರಿ? ಆತರ ನಮ್ ಕುರಿದೇನು ಅನುಭವ ಇಲ್ಲ, ಅದ್ರ ಔಷಧಿಗಳು ಅವ್ರ ಅದ್ರ ಫುಡ್ ಗೊತ್ತಿಲ್ಲ. ಅದು ನಮ್ಗೆ ಹೆಂಗಿದ್ರು, ನಮಗೂ ಆರೋಗ್ಯ ತಪಾಸಣೆ ಮಾಡಿಸಿದ್ರು, ಇದ್ ಮಾಡಿದ್ದೆ ನಮಗೆ ತಕ್ಕಂಗ ಟ್ಯಾಬ್ಲೆಟ್ಸು ಗುಳಿಗೆನೂ ಟ್ಯಾನಿಕ್ನು ಕೊಟ್ಟಿದ್ದಾರೆ ಸರ್. ಆತರ ಔಷಧಿನೂ ಕುರಿಗೆ ಕೊಟ್ರೆ ಇನ್ನ ಚೆನ್ನಾಗಂತ ನಾವು ಕೇಳ್ಕೊಂಡಿದ್ವಿ ಸರ್, ಚೆಕ್ ಮಾಡಿ. ನಮಗೆ ಅದಕ್ಕೆ ಗೊತ್ತಿಲ್ಲ ಈ ತರ ನಮಗೆ ಹೆಂಗ ತಪಾಸಣೆ ಕೊಟ್ಟಿದ್ದೀರಿ, ಆತರ ಕುರಿದು ಒಂದ್ಸಲ ಬಂದು ಮಾಡಿಕೊಟ್ರೆ ಇನ್ನ ಚೆನ್ನಾಗಂತ ಹೇಳಿದ್ವಿ ಸರ್. ಅಂದ್ರೆ ನಿಮ್ಗೆ ಕುರಿ ಸಾಕಾಣಿಕೆ ಅನುಭವನೇ ಇಲ್ಲ ಸರ್. ಅವುಗಳ ಆಹಾರ ಪದ್ಧತಿ ಹೇಗಿರ್ತದೆ, ಅವಕ್ಕೆ ಹೇಗೆ ನೋಡ್ಕೊಳ್ಬೇಕು ಗೊತ್ತಿಲ್ಲ. ಗೊತ್ತೇ ಇಲ್ಲ ಸರ್. ಈಗ ಹೇಗ್ ಮ್ಯಾನೇಜ್ ಮಾಡ್ತೀರಿ ಇದನ್ನೆಲ್ಲ? ಈಗ ನೀವು ಇವಾಗ ಮತ್ತೆ ಮ್ಯಾನೇಜ್ ಮಾಡ್ತೀವಿ ಸರ್, ಹಂಗ ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಸರ್. ಇವಾಗ ಯಾರ್ದನ್ನ ಕುರಿಯರ್ ಇರ್ತಾರಲ್ಲ ಸರ್, ಅವ್ರನ್ನ ಕೇಳ್ಕೊಂತೀವಿ. ಆ ತರ ಏನ್ ಔಷಧಿ ಆಗ್ಲಿ ಫೋನ್ ಮಾಡಿ ಡಾಕ್ಟರ್ ಕರೆ ಕಳ್ಸ್ಕೊಂಡು ಎಲ್ಲ ತೋರಿಸ್ತೀವಿ ಸರ್. ಈಗ ನೀವು ಎರಡೂವರೆ ಎಕರೆಯಲ್ಲಿ ಸಾವಯವ ಕೃಷಿಯಲ್ಲಿ ಏನೇನ್ ಬೆಳೆದಿರಮ್ಮ? ಒಂದೂವರೆ ಎಕರೆ ಭತ್ತ ಹಾಕಿದ್ದೀವಿ ಸರ್, ಅರ್ಧ ಎಕರೆ ಕುರಿ ಮೇವ್ ಹಾಕಿದೀವಿ, ತರಕಾರಿ ಅರ್ಧ ಎಕರೆ ಹಾಕಿದೀವಿ ಸರ್. ತರಕಾರಿ ಚೌಳಿಕಾಯಿ ಬದನೆಕಾಯಿ ಬದನೆಕಾಯಿ ಅವೆಲ್ಲ ಹಾಕಿದೀವಿ ಸರ್, ಅವೇನು ನಮ್ಮ ಕೈಗೆ ಎತ್ತಿಲ್ಲ. ಚೌಳಿಕಾಯಿ 6 ಕೆಜಿ ಸಿಕ್ಕಿದಾವೆ ಸರ್, ಒಂದು 12 ಕೆಜಿ ಚೆಂಡು ಸಿಕ್ಕಿದಾವೆ. ಹ್ಞೂ ಸರ್. ಮತ್ತೆ ಪಲ್ಯ ಒಂದು 600 ರೂಪಾಯಿ ಆಗಿದೆ ಸರ್, ಪಲ್ಯ ಎರಡು ಟೈಮ್ ಕಿತ್ತಿದೀವಿ, ಅದೊಂದು ಸ್ವಲ್ಪ ಅಷ್ಟಾಗಿದೆ ಸರ್. ಚೌಳಿಕಾಯಿದೆ 6 ಕೆಜಿ ದುಡ್ಡು ಬಂದಿದೆ ಸರ್. ಅಲಸಂದಿ ಒಂದೊಂದು ಕೆಜಿ ಅಷ್ಟು ಸಿಕ್ಕಿದ್ರು ಸರ್, ನಾವೇ ಎಲ್ಲರೂ ತಗೊಂಡಿದ್ದೀವಿ ಸರ್. ಅಂದ್ರೆ ಈಗ ನೀವು ಸಾವಯವದಲ್ಲಿ ಬೆಳೆದಂತಹ ತರಕಾರಿ ಸೊಪ್ಪು ಇದನ್ನೆಲ್ಲ ನೀವೇ ನಿಮ್ಮ ಮನೆಗೆ ಬಳಕೆ ಮಾಡ್ಕೊಳ್ತಿದ್ರಿ? ಹ್ಞೂ ಸರ್, ನಾವೇ ಮನೆಗೆ ಬಳಕೆ ಮಾಡ್ತಿದ್ದೀವಿ, ಅದ್ರ ದುಡ್ಡು ನಾವೇ ಹಾಕ್ತಿವಿ. ಈ ಪಲ್ಯ ನಮ್ಗೆ ಎಷ್ಟು ಹಾಕಿತ್ತಲ್ಲ ಸರ್, ಪಲ್ಯ ಒಂದೇ ಮಾರಿದೀವಿ ಸರ್ ಕಡೆಗೆ. ಅದರಿಂದ ಬಂದಂತ ದುಡ್ಡು ನಿಮ್ಮ ಸಂಘದಲ್ಲಿ ವಿನಿಯೋಗ ಮಾಡ್ಕೊಂಡು ಅದನ್ನೇ ಸಂಘದಲ್ಲಿ ಎತ್ತಿಕೆನದ ಸರ ಬೀಜಗಳು ನಮಗೇನ ಅನಿವಾರ್ಯ ಟೈಮ್ ರೊಕ್ಕ ಇರಲ್ಲ ಸರ್ ಅದನ್ನೇ ಹಾಕದ್ ತಗೊಂಡ್ ಬಂದ್ ಮಾಡೋದು ಸರ್ ಮತ್ತೆ ಉಳಿತಾಯ ಮಾಡಿದ್ವಿ ಸರ್ ವಾರ ವಾರ 50 ರೂಪಾಯಿ ಆ ಉಳಿತಾಯ ಮಾಡಿದ್ರೆ ಅದು ಉಣ್ಣಿ ಕಟ್ ಮಾಡಕ್ಕೆ 1,000 ರೂಪಾಯಿ ಕೊಟ್ಟಿದೀವಿ ಅದಕ್ಕೆ ಕೊಟ್ಟಿದೀವಿ ಸರ್ ಕೆಡಕ್ ಕಡಿಸಿದ್ವಿ ಸರ್ ಅದಕ್ಕೆ 1,600 ರೂಪಾಯಿ ಕೊಟ್ಟಿದೀವಿ ಹಂಗೆ ಎಲ್ಲಕ್ಕೂ ನಮ್ ದುಡ್ಡನ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಸರ್ ಹಾಕಿದ್ದೀರಿ ಈಗ ನಿಮ್ಗೆ ಈ ಸಾವಯವ ಕೃಷಿಯ ಅನುಭವ ಮೊದಲು ಇತ್ತ ಅಂದ್ರೆ ಈಗ ನೀವು ಬೇರೆ ಬೇರೆ ಕೂಲಿ ಕೆಲಸ ಮಾಡ್ತಿರಲ್ವಾ ಈ ತರದ ಕೃಷಿಯ ಯಾರು ಮಾಡ್ತಾ ಇಲ್ಲ ಸಾಮಾನ್ಯವಾಗಿ ಎಲ್ಲರೂ ಅಂಗಡಿಯ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳನ್ನ ಇವನ್ನೆಲ್ಲ ಬಳಕೆ ಮಾಡ್ತಾರೆ ಈಗ ನೀವು ಇಲ್ಲಿ ಈ ರೀತಿ ಮಾಡುವಾಗ ನಿಮ್ಮ ಮನೆಯವರಾಗಿರ್ಬೋದು ಅಥವಾ ಅಕ್ಕಪಕ್ಕದ ಹೊಲದವರಾಗಿರ್ಬೋದು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಿದ್ರು ಈ ತರ ಮಾಡಿದ್ರೆ ಏನ್ ತಗೊಂಡೋಗ್ತೀರ ನಾವ ನೀವು ಆ ತರ ನಾವು ಉಪ್ಪಾಕಿದ್ರೆ ಇಲ್ಲಿ ಬೆಳೆದ ಕಷ್ಟ ಐತಿ ಈ ಭೂಮಿನ ಇರೋದೇ ಹಂಗೈತಿ ಆ ಭೂಮಿ ಚೆನ್ನಾಗಿಲ್ಲ ಉಪ್ಪಾಕಿದ್ರೆ ಬೆಳೆದ ಕಷ್ಟ ಐತಿ ಅದನ್ನ ನಾವು ನೋಡಿದ್ದೆ ಭೂಮಿ ಇದ್ರ ಕಷ್ಟ ಪಡ್ಬೇಕನ್ನೋದೇನೈತಿ ನಿಮಗೆ ದಿನ 120 ರೂಪಾಯಿ 140 ರೂಪಾಯಿ ಕೂಲಿ ತರಬಹುದು ಅಂತ ಹೇಳ್ತಾರ ಸರ ನಾವು ಏನ ಮಾಡಕತ್ತೀವ ಅಂದ್ರೆ ಮಾಡಿ ತೋರಿಸ್ಬೇಕನ್ನ ಚಲ ಐತೆ ಬಟ್ ಆದ್ರೂ ನೀವೆಲ್ಲ ಚೆನ್ನಾಗಿ ಬೆಳೆದಿದ್ರಿ ಹ್ಮ್ ಸರ್ ಒಂದು 7 ಕ್ವಿಂಟಲ್ ಭತ್ತ ಆಗಿದ್ದೇವೆ ಸರ್ ಒಂದೊಂದು ಕ್ವಿಂಟಲ್ ಬಂದಿದ್ವಿ ಸರ್ ಇವಾಗ ಅಕ್ಕಿ ಮಾಡಿದ್ರೆ 50 ಕೆಜಿ ಅಕ್ಕಿ ಬಂದಿದ್ದೇವೆ ಎಲ್ರಿಗೂ ಅಕ್ಕಿ ಚೆಂಡು ಹೂ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಏನಿದ್ರಿ ಈ ಸಖಿ ಸಂಸ್ಥೆ ಒಂದು ವೇಳೆ ನಿಮ್ಗೆ ಇಲ್ಲ ನಾವು ಈ ಬಾರಿ ನಿಮಗೆ ಮೊದಲಿಗೆ ಒಂದು ಸಹಾಯ ಮಾಡಿದ್ವಿ ನಿಮ್ಗೆ ಆಸರೆ ಆಗಿದ್ದೀವಿ ಮುಂದೆ ನಾವೇನು ಮಾಡಲ್ಲ ಹಾಗಾದಾಗೆ ನೀವು ಈ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನೀವು ಯಾವ ಥರ ನಿರ್ಧಾರ ಮಾಡ್ತೀರಿ ಅವಾಗ ನಮಗೆ ಕೈ ಓಡೋದಿಲ್ಲ ಸರ್ ದುಡ್ಕೊಂಡು ತಿನ್ನರ್ ನಾವು ಇವಾಗೇನು ಸಹಾಯ ಮಾಡ್ತಾರ ಹೋಗೋಣ ನಾವು ಕಷ್ಟಪಟ್ರೆ ನಮಗೆ ಅದು ಫಲ ಸಿಕ್ಕದ್ ನಮಗೆ ಬರ್ತೈತಿ ಅವರು ತಗೊಳೋದಿಲ್ಲ ಅಂತಂದು ಸೇರಿದ್ದೀವಿ ಇವಾಗ ಕೈಲಿದ್ದ ದುಡ್ಡು ಹಾಕಿ ಮಾಡೋಣ ಅನ್ನಷ್ಟು ಸ್ಥಿತಿ ಯಾರಿಗಿಲ್ಲ ಸರ್ ದುಡ್ಕೊಂಡು ತಿನ್ನಾರೆ ಎಲ್ಲರು ಸರ್ ವಾರ 50 ರೂಪಾಯಿ ಜೋಡ್ಸಕ್ಕಂದ್ರೂ ಆಗೋದಿಲ್ಲ ಸರ್ ಕಷ್ಟ ಫುಲ್ ಕಷ್ಟ ಇವಾಗ ಅದ್ರಾಗ ಹೋದ್ರು ಅಯ್ಯೋ ಮುಂಜಾಲ ಹೋಗಿ ಸಾಯಂಕಾಲ ತಕ್ಕ ಹೋದಾಗ ಸರ್ ಈ ಗದ್ದೆಗಳು ಕೆಲ್ಸ ಇಲ್ಲ ಕಳೆಕಾಗಿದ್ರು ಹೋದ್ರೆ 5:30 ಹಂಗ ಬರ್ತಿದ್ವಲ್ಲ ಸರ್ ಇಷ್ಟತ್ತಕನ ಹೋಗಿ ಏನ್ ಮಾಡ್ತಿರಿ ನೀವು ಇಷ್ಟತ್ತಕನ ಹೋದ್ರೆ 240 ರೂಪಾಯಿ ಕೂಲಿ ತರಬಹುದು ಅಂತ ಅಂತಿದ್ರು ಅಂತಾರ ಸರ್ ಆದ್ರೆ ನಾವು ಅದ್ರ ಬಗ್ಗೆ ಟೆನ್ಷನ್ ತಗೊಂಡಿಲ್ಲ ಸಾಮೂಹಿಕವಾಗಿ ನೀವು ಈ ತರದ ಒಂದು ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ರಿ ಹ್ಮ್ ಸರ್ ಮುಂದುವರಿಸಿಕೊಂಡು ಹೋಗ್ತೀವಿ ಸರ್ ಆಮೇಲೆ ನೀವು ಈ ಕೆಲವೊಂದು ದ್ರಾವಣಗಳ ಬಗ್ಗೆ ಹೇಳ್ತಾ ಇದ್ರಿ ಮತ್ತೆ ಮತ್ತೆ ಎರಡೆಲೆ ದ್ರಾವಣ ಡಿಕಂಪೋಸರು ಮತ್ತೆ ಇನ್ನೊಂದು ಯಾವ್ದು ದ್ರಾವಣ ಮಾಡ್ತಾ ಇದ್ರಿ ಇಲ್ಲ ಇಂಡಿ ಹಾಕಿದ್ವಿ ಸರ್ ಇಂಡಿ ಅಂದ್ರೆ ಇವೆಲ್ಲವೂ ಸಹಿತ ಸಾವಯವ ಕೃಷಿಗೆ ಬೇಕಾಗುವಂತ ಸಾಮಗ್ರಿಗಳು ಈ ಎರಡೆಲೆ ದ್ರಾವಣ ಅಂದ್ರೆ ಏನಮ್ಮ ಏನೇನ್ ಮಾಡ್ತಾ ಇದ್ರಿ ಡ್ರಮ್ ಅಲ್ಲಿ 200 ಲೀಟರ್ ನೀರ್ ಹಾಕ್ತಿವಿ ಸರ್ 5 ಕೆಜಿ ಬೇವಿನ ಸೊಪ್ಪು 5 ಕೆಜಿ ಮದ್ಗುಣಕಿಯಲ್ಲಿ ಆಕಳ ಗಂಜಲ 5 ಕೆಜಿ 10 ದಿನ ನೆನೆ ಬಿಡ್ತೀವಿ ಸರ್ ಆಮೇಲೆ ಸ್ಪ್ರೈ ಮಾಡ್ಬೇಕು ಸರ್ ಅದನ್ನ ಅಲ್ಲ ಈ ಎಲೆಯನ್ನ ರುಬ್ಬಿ ಹಾಕ್ತಿದ್ರು ಇಲ್ಲ ಸರ್ ರುಬ್ಬಿ ಹಾಕ್ಬೇಕು ಸರ್ ಸಣ್ಣಗ್ ರುಬ್ಬಿ ನೆನೆಲ್ ಹಾಕ್ತಿವಿ ಸರ್ ಇದು ಡ್ರಮ್ ನಲ್ಲಿ ಎಷ್ಟು ದಿನ ಬಿಡ್ಬೇಕು ಅಂದ್ಕೊಳ್ಳಿ ಅದಕ್ಕೆ 10 ದಿನ ಬಿಡ್ತೀವಿ ಸರ್ ಆಮೇಲೆ ಅದನ್ನ ಬಳಕೆ ಮಾಡ್ಕೋಬೇಕು ಆಮೇಲೆ ಬಳಕೆ ಮಾಡ್ತೀವಿ ಸರ್ ಈ ಎರಡೆಲೆ ದ್ರಾವಣ ಯಾವ ಕಾರಣಕ್ಕೆ ಬಳಕೆ ಮಾಡ್ತೀವಿ ಯಾವಾಗ ಬಳಕೆ ಮಾಡ್ಬೇಕು ಬೆಳೆಗಳಿಗೆ ಅದು ಇನ್ನ ತೆನೆ ಬಿಳಕಿನ ಮುಂಚೆ ಸ್ಪ್ರೈ ಮಾಡ್ಬೇಕು ಸರ್ ಆಮೇಲೆ ಡಿಕಂಪೋಸರ್ ಅಂದ್ರೆ ಏನಮ್ಮ ಅದನ್ನ ಹೆಂಗ್ ಬಳಕೆ ಮಾಡ್ಕೊಳ್ಳೋದು ಅದು 2 ಕೆಜಿ ಬೆಲ್ಲ ಹಾಕ್ತಿವಿ ಸರ್ ಡಿಕಂಪೋಸರ್ ಡಬ್ಬಿ ಇರ್ತದ ಸರ್ ಆ ಡಬ್ಬಿಯಲ್ಲಿ 200 ಲೀಟರ್ ನೀರ್ ಹಾಕ್ತಿವಿ ಸರ್ ಅದು ಮಡಿ ಮಡಿಗೆ ಒಂದೊಂದು ಜಗ್ಗ ಹಾಕ್ತಿವಿ ಸರ್ ಸ್ಪ್ರೈ ಮಾಡೋದೇನಿಲ್ಲ ಸರ್ ಡಬ್ಬಿಯಲ್ಲಿ ಹಾಕ್ತಿವಿ ಸರ್ ಹರಿಯೋ ನೀರಲ್ಲಿ ಮಿಕ್ಸ್ ಮಾಡ್ತೀರಾ ಇಲ್ಲ ಸರ್ ನೀರ್ ಕಟ್ಟಿರ್ತೀವಿ ಸರ್ ಫಸ್ಟ್ ನೀರ್ ಕಟ್ಟಿ ತೆಗ್ದು ಬಿಡ್ತೀವಿ ಸರ್ ಆಮೇಲೆ ನೀರ್ ನಿಂತಿರ್ತಾವಲ್ಲ ಒಂದೊಂದು ಮಡಿಗೆ ಒಂದೊಂದು ಜಗ್ಗ ಹಾಕೊಂತ ಹೋಗ್ತೀವಿ ಈ ಡಿಕಂಪೋಸರ್ ಇಂದ ಬೆಳೆಗಳಿಗೆ ಏನ್ ಲಾಭ ರೋಗ ಬರಲ್ಲ ಚೆನ್ನಾಗಿ ಬೆಳೆ ಬರಲಿ ಅಂತ ಹಾಕ್ತಾರೆ ಸಸಿ ಬೆಳವಣಿಗೆಗೆ ಅನುಕೂಲ ಆಗ್ತಾರೆ ಭೂಮಿ ಚೆನ್ನಾಗಿದ್ದಿಲ್ಲ ಸರ್ ಅದು ಹಿಂಡಿ ಕೊಟ್ರೆ ಚೆನ್ನಾಗಿ ಬರ್ತದೆ ಅಂತ ಹಿಂಡಿ ಕೊಡಿಸಿದ್ರು ಯಾವುದರ ಹಿಂಡಿ ಅದು ಶೇಂಗಾ ಹಿಂಡಿ ಸರ್ ಶೇಂಗಾ ಹಿಂಡಿ ಕೊಡಿಸಿದ್ರು ಸರ್ ಅದು ಹಾಕಿಂದೆ ಭೂಮಿ ಎಲ್ಲ ಮಿದುವಾಗಿ ಚೆನ್ನಾಗಾಯ್ತು ಸರ್ ನಿಮ್ಗೆ ಈ ತರದ ಅನುಭವ ಮೊದ್ಲು ಇದ್ದಿಲ್ಲ ಅಂದ್ರೆ ನೀವು ಕೆಲಸ ಮಾಡ್ತಾ ಇದ್ರಲ್ವಾ ನಿಮ್ಗೆ ಇದು ಬೇರೆಯವರಲ್ಲಿ ಹೊಲದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋದಕ್ಕೂ ಈಗ ಇದು ನಿಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಅನ್ಸಿದೆ ನಿಮ್ಗೆ ಸರ್ ವ್ಯತ್ಯಾಸ ಅನ್ಸಿದೆ ಸರ್ ಇನ್ನೊಬ್ರ ಗದ್ದೆಲ್ಲಿ ಹೋದ್ರೆ ಹೋಗಿ ಮಾಡೋದೈತಿ ಕೂಲಿ ಬರೋದ್ ಬಿಡ ಅಂತ ಸುಮ್ನೆ ಆಗ್ಬಿಡ್ತೀವಿ ಸರ್ ಇದು ನಮ್ ಗದ್ದೆ ಅನಿಸ್ತೈತಿ ಸರ್ ಖುಷಿ ಆಗ್ತದೆ ಸರ್ ಚೆನ್ನಾಗಿ ಬೆಳಿಬೇಕಲ್ಲ ಚೆನ್ನಾಗಿ ಇದು ಮಾಡ್ಕೊಂಡೋಗ್ಬೇಕನ್ನೋದು ಖುಷಿ ಆಗ್ತದೆ ಸರ್ ಮಾಡ್ಬೇಕನ್ನೋದು ಉಲ್ಲಾಸ ಸರ್ ಈಗ ಸಾಮಾನ್ಯವಾಗಿ ರೈತರು ಎಲ್ಲರೂ ಸಹಿತ ಹೆಚ್ಚು ಕೃಷಿಗೆ ಹಣವನ್ನು ಸಾಲ ಮಾಡ್ತಾರೆ ಅಂದರೆ ಗೊಬ್ಬರಕ್ಕೆ ಸಾಲ ಮಾಡ್ತಾರೆ ಬೀಜಕ್ಕೆ ಸಾಲ ಮಾಡ್ತಾರೆ ಏನೇನೋ ಸಾಲ ಮಾಡ್ತಾರೆ ಅದನ್ನ ಕಟ್ಟಲಿಕ್ಕಾಗಲೇ ಒದ್ದಾಡ್ತಾ ಇರ್ತಾರೆ ಆದರೆ ನೀವು ಒಂದು 6 ತಿಂಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡ್ಬೋದು ಅನ್ನೋದನ್ನು ನೀವೇ ಪ್ರಾಯೋಗಿಕವಾಗಿ ಮಾಡಿದ್ದೀರಿ ಈ ಜ್ಞಾನವನ್ನ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಹೇಳೋಕೆ ನಿಮ್ಗೆ ಆಸಕ್ತಿ ಇದೆಯಾ, ಬಯಸ್ತೀರಾ? ಹೇಳ್ತೀವಿ ಸರ್, ಈ ತರ ಫುಲ್ ಖರ್ಚು ಮಾಡ್ಕೊಂಡು ಯಾಕೆ ಮಾಡಕ್ ಹೋಗ್ತೀರಾ, ಈ ತರ ಮಾಡಿದ್ರೆ ನಿಮ್ ಖರ್ಚುನು ಕಮ್ಮಿ ಆಗ್ತತಿ, ಫಲ ನಮ್ ಸಿಗ್ತತಿ, ಖರ್ಚು ಮಾಡ್ಕೊಳಕ್ ಹೋಗ್ರಿ, ಸುಮ್ನೆ ಸಾಲ ಆಗ್ತತಿ ಅಂತ ಹೇಳ್ತೀವಿ ಸರ್ ಅಕ್ಕಪಕ್ಕ ಇರೋರ್ಗೆ. ಆತರ ಅವ್ರು ಕೇಳೋರಾದ್ರೆ ಕೇಳ್ತಾರೆ ಸರ್, ಹೌದು ಚೆನ್ನಾಗಿ ನೋಡೋಣ ಮಾಡಿ ನೋಡೋಣ ಕೇಳೋರು ಕೇಳ್ತಾರೆ ಸರ್. ಒಳ್ಳೇದಮ್ಮ. ಆರ್ ಆರ್ ಭಾಗ್ಯಮ್ಮ ಅವರೇ, ಮಲ್ಪನಗುಡಿಯಲ್ಲಿ ಚೆಂಡು ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾಗಿ ನೀವು ನಿಮ್ಮ ಸಂಘದಿಂದ ಮತ್ತು ಸಖಿ ಸಂಸ್ಥೆಯ ನೆರವಿನಿಂದ ಸಾವಯವ ಕೃಷಿಯನ್ನು, ಅದು ಸಹಕಾರ ಸಂಘದ ರೂಪದಲ್ಲಿ ಸಾಂಘಿಕವಾಗಿ ಈ ಕೃಷಿಯನ್ನು ಮಾಡ್ತಾ ಒಂದು ಸಾವಯವ ಕೃಷಿಯ ಒಂದು ಪ್ರಾಯೋಗಿಕ ಒಂದು ಅನುಭವವನ್ನು ನೀವು ಪಡ್ಕೊಂಡಿದ್ದೀರಿ. ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬಹುದು, ರೈತರು ಆರ್ಥಿಕ ಹೊರೆಯಿಂದ ಮುಕ್ತರಾಗಬಹುದು ಮತ್ತು ಕೃಷಿಯಿಂದ ಜೀವನವನ್ನು ನಿರ್ವಹಿಸ್ಬೋದು ಅನ್ನುವಂಥ ಅನುಭವಗಳನ್ನೆಲ್ಲ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಶ್ರೀಮತಿ ಭಾಗ್ಯಮ್ಮ ಆರಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿ ದಾಳಿಂಬೆ ಬೆಳೆ ಕುರಿತು ಕೊಟ್ಟೂರು ತಾಲೂಕು ಉಜ್ಜಿನಿಯ ಶ್ರೀ ಚಂದ್ರಪ್ಪ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದ ರೈತರು ಚಂದ್ರಪ್ಪ ಆಲೂರು ಇವರು ನಮ್ಮೊಟ್ಟಿಗಿದ್ದಾರೆ. ವಿಶೇಷವಾಗಿ ವಾಣಿಜ್ಯ ಬೆಳೆಯಾಗಿರ್ತಕ್ಕಂತಹ ದಾಳಿಂಬೆ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇವರ ಈ ದಾಳಿಂಬೆ ಕೃಷಿಯ ಅನುಭವಗಳನ್ನ ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಚಂದ್ರಪ್ಪರೇ. ನಮಸ್ತೆ ಸರ್. ಚಂದ್ರಪ್ಪರೇ, ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಸರ್, ನನಗೀಗ 38 ವರ್ಷ ಸರ್. ಈ ಕೃಷಿ ಅನುಭವ? ಸರ್, ನಾವು ಹುಟ್ಟವಲ್ಲೂ ನಮ್ಮ ಅಪ್ಪರೆಲ್ಲ ರೈತರಿಂದ, ಅದರಿಂದಲೇ ಇದು ಮಾಡ್ಕೊಂತ ಬಂದಿದ್ದಾರೆ. ಅಂದ್ರೆ ನಿಮ್ಮ ತಂದೆಯವ್ರ ಕಾಲದ ಘಟ್ಟದಲ್ಲಿ ಆಗ ಕೃಷಿ ಏನೇನ್ ಬೆಳಿತೀರಿ ಸರ್? ಅವ್ರ ರಾಗಿ, ಶೇಂಗಾ, ಮೆಕ್ಕೆಜೋಳ, ನವಣಿ, ಸಜ್ಜೆ, ಬರೀ ಅವನ್ನೇ ಬೆಳಕಂತ ಇದ್ರು. ನಾವು ಇತ್ತೀಚೆಗೆ ಸ್ವಲ್ಪ ನಮ್ಮ ತಿಳುವಳಿಕೆ ಬಂದ ಮೇಲೆ ಹಿಡಿದು ಬೋರ್ ಹಾಕ್ಸ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ಬಿದ್ದಿತ್ತು, ಅದರಲ್ಲಿ ಬೇರೆ ಬೆಳೆ ಬೆಳಿಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಬೇರೆ ನಮ್ಮೂರಲ್ಲಿ ನಮ್ಮ ಮಂದಣ್ಣರು ಅವರೆಲ್ಲ ಬೆಳೆದಿದ್ರು, ನೋಡ್ಕೊಂಡು ಅವರೆಲ್ಲ ಇದನ್ನ ನೋಡ್ಕೊಂಡು 2 ವರ್ಷ ಅವರೆಲ್ಲ ಇದು ಮಾಡಿದ್ರು. ಅದನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ನಾವೇನು ಮಾಡಿದ್ವಿ ಅಂದ್ರೆ ದಾಳಂಬ್ರಿ ಹಾಕೋಣ, ಕಡಿಮೆ ನೀರು ಇತ್ತು ಅದಕ್ಕಾಗಿ ಡ್ರಿಪ್ ಮಾಡ್ಕೊಂಡ್ರೆ ಕಡಿಮೆ ನೀರು ಕೂಡ ಆಗುತ್ತಂತಂದ್ರು. ಮತ್ತೆ ಅದನ್ನೆಲ್ಲ ಬೇರೆ ಕಡೆಗೆಲ್ಲ ವಿಚಾರ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು 4.5 ಎಕರೆಗೂ ದಾಳಂಬ್ರಿನೇ ಇದು ಮಾಡಿದ್ವಿ. 4.5 ಎಕರೆಯಲ್ಲಿ ದಾಳಿಂಬೆಯನ್ನ ಬೆಳಿತೀವಿ. ಹ್ಮ್ ಸರ್. ಬಹಳ ಮುಖ್ಯ ಉದ್ದೇಶ ನೀರು ಕಡಿಮೆ ಇದೆ ಅನ್ನೋ. ಕಡಿಮೆ ಇದೆ ಅನ್ನೋ. ಹ್ಮ್ ಸರ್. ಅಂದ್ರೆ ದಾಳಿಂಬೆ ಬೆಳೆಗೆ ಹನಿ ನೀರಾವರಿ, ಹನಿ ನೀರಾವರಿಯಿಂದ ಅದು ಸ್ವಲ್ಪ ಹೆಲ್ಪ್ ಆಗ್ತದಂತ ಉದ್ದೇಶ. ಜೊತೆಗೆ ಈ ದಾಳಿಂಬೆ ಬೆಳೆಯೋದಕ್ಕೆ ಸರ್ಕಾರದ ಯೋಜನೆಗಳು ಏನೇನ್ ಇದಾವೆ, ಏನ್ ಲಾಭ ತಗೊಂಡ್ರಿ ಅದರಿಂದ? ಸರ್, ಏನಿಲ್ಲ, ಅದು ನರೇಗಾ, ಇದರಲ್ಲಿ ನಮಗೆ ನಮ್ಮ ಜಾಬ್ ಕಾರ್ಡ್ ಹಾಕ್ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ತೋಟಗಾರಿಕೆ ಇಲಾಖೆ ನಮ್ಮ ಜಾಬ್ ಕಾರ್ಡ್ ನಂಬರು ಅದೆಲ್ಲ ಹೆಸರು ಕೊಟ್ಟೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ನಮಗೆ ಸಸಿದು ಅದರದ್ದೆಲ್ಲ ಬರುತ್ತೆ. ಮತ್ತೆ ಸರ್ಕಾರದಿಂದ ಡ್ರಿಪ್ಪಿಂದು, ನಾವೇನು ಡ್ರಿಪ್ಪಿ ಮೆಟೀರಿಯಲ್ ಹಾಕ್ತಿವಲ್ಲ ಅದರದ್ದು ನಮಗೆ 75% 90% ನಮಗೆ ಬರುತ್ತದು. ಅದರದ್ದು ನಾವೆಲ್ಲ ಹಾಕ್ಸಿದ್ಮೇಲೆ, ನಾವೆಲ್ಲ ಅದ್ರ ಬಿಲ್ಲೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನಮ್ಮ ಅಕೌಂಟ್ಗೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಕೃಷಿ ಇಲಾಖೆಯಿಂದ ಮಾಡಿಕೊಡ್ತಾರೆ ಸರ್. ತೋಟಗಾರಿಕೆ ಇಲಾಖೆ. ಹ್ಮ್ ಸರ್. ಅವ್ರು ಏನೇನು ಕೊಡ್ಬೇಕು ಡಾಕ್ಯುಮೆಂಟ್ಸ್ ಸರ್? ನಾವಲ್ಲಿ ಬಿಲ್ ಏನು, ನಾವೇನು ಪೈಪ್ಗಳು ಅವೆಲ್ಲವನ್ನ ಏನ್ ಹಾಕ್ಸಿರ್ತೀವ ಅದ್ರದ್ದೆಲ್ಲ ಹೋಗಿ ನಾವು ಬಿಲ್ ಸಬ್ಮಿಟ್ ಮಾಡಿದ್ರೆ ಮಾಡ್ಬೇಕು ಸರ್. ಹ್ಮ್ ಸರ್. ಕಾಂಟ್ರಾಕ್ಟ್ ಏನ್ ಮಾಡಿರ್ತಾರ ಅವರೆಲ್ಲ ಅಲ್ಲಿ ಮಾಡ್ತಾರೆ ಸರ್. ಅದು ಅವರಿಂದ ನಮ್ಮ ಅಕೌಂಟ್ಗೆ ಬರುತ್ತೆ ಸರ್. ಅದು ನಾವು ಅದನ್ನ ಬಿಟ್ಟು ನಾವು ಸ್ವಂತ ಮಾಡ್ಕೊಂಡ್ರೆ ನಾವು ಸ್ವಂತ ಇಟ್ಕೋಬಹುದು, ಬೇರೆ ಇದು ಮಾಡಿಸಿದ್ರು ಕೂಡ ಅವ್ರಿಗೆ ನಾವು ಬೇರೆ ಇದು ಮಾಡಿ. 4.5 ಎಕರೆಗೆ ಎಷ್ಟು ಲಾಭ ಸರ್ಕಾರದ ಹಣ ತಗೊಂಡಿದ್ರಿ ಸರ್? 60-65 ಸಾವಿರ ರೂಪಾಯಿ ಅಷ್ಟೇ ಬರುತ್ತೆ ಸರ್. ಹ್ಮ್ ಸರ್. ನಾವು ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ಬಿಟ್ಟು ಮಾಡ್ಕೋಬೇಕು ಸರ್. ಹ್ಮ್ ಸರ್. ಅಂದ್ರೆ ಸರ್ಕಾರದ ಸಹಾಯಧನದಿಂದ ಅದರಲ್ಲೂ ವಿಶೇಷವಾಗಿ ಉದ್ಯೋಗ ಖಾತ್ರಿ ಯೋಜನೆ. ಹಾ ಸರ್. ಈಗ ಅದರಲ್ಲಿಂದ ಸರ್ ಇದೆ ಆಯ್ತು ಸರ್ ಲಾಭ. ಆದ್ರಿಂದ ಸಸಿ ಇದು ಬರುತ್ತೆ ಸರ್. ಅದು ನಾವು ಗೊಬ್ಬರದ್ದು ಅದೆಲ್ಲ ಬರುತ್ತೆ. ಈಗ ಇತ್ತೀಚೆಗೆ ಒಂದು 2-3 ವರ್ಷ ಸುಟ್ಟು ಚೆನ್ನಾಗಿದೆ ಸರ್. ಈಗ ದಾಳಿಂಬೆ ಕೃಷಿ ಮಾಡ್ಬೇಕು ಅನ್ನೋದಾದ್ರೆ ಮೊದ್ಲೆಲ್ಲ ನಿಮ್ಮ ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಸರ್? ಫಸ್ಟಿಗೆ ಎಲ್ಲ ಕ್ಲೀನಾಗೆಲ್ಲ ಅದ ಮಾಡ್ಕೊಂಡ್ಬಿಟ್ಟು ಮಡಿಕೆ ಹೊಡೆದ್ಬಿಟ್ಟು ರಂಟೆ ಹೊಡೆದ್ಬಿಟ್ಟು ಕ್ಲೀನಾಗಿ ಅರಿಗ್ಬಿಟ್ಟು ಎಲ್ಲ ಏನು ಅದರಲ್ಲಿ ಇದ್ರ ಮಾಡಿದಾಗ ಮಾಡ್ಕೊಂಡು ಅದನ್ನ ಫಸ್ಟು ಸರ್ ಇದನ್ನ ಮಾರ್ಕೌಟ್ ಅಂತ ಮಾಡ್ತಾರೆ ಸರ್. ಎಕ್ಕಡೆ ನೋಡಿದ್ರೆ ಸರ್ ಒಂದೇ ಲೈನ್ ಕಾಣಬೇಕು. ಈಗ ಹಿಂಗೆ ನೋಡಿದ್ರು ಅದೇ ಒಂದೇ ಲೈನು, ಎಕ್ಕಡೆ ಆ ರೀತಿ ನಾವು ಅದ ಮಾಡ್ಕೊಂಬಿಟ್ಟು ಮಾರ್ಕೌಟ್ ಮಾಡ್ಕೊಂತೀವಿ ಸರ್. ಅದ್ರ ಪ್ರಕಾರ ತೊಗೊಂಬಂದ್ಬಿಟ್ಟು ನಾವಲ್ಲಿ ಡ್ರಿಪ್ಗಳು ಏನು ಪೈಪ್ಗಳು ಚುಚ್ಚಿರ್ತೀವಿ ಅಲ್ಲೆಲ್ಲೇ ಒಂದು ಸಸಿಗಳು ಹಾಕ್ಯಂತ ನೀರು ಬಿಡ್ಕೊಂತ ಹೋಗ್ತೇವೆ. ದಾಳಿಂಬೆ ಸಸಿ ಎಲ್ಲಿಂದ ತರಿಸಿ ಸರ್? ನಾವು ಫಸ್ಟ್ಗೆ ತಂದಿದ್ದು ಬಳ್ಳಾರಿ ಹತ್ರ ತೊಗೊಂಬಂದಿದ್ದು ಸರ್. ಈಗ ಮೊನ್ನೆ ತಗೊಂಬಂದ್ರೆ ಅದು ಮಹಾರಾಷ್ಟ್ರದಲ್ಲಿ ತಗೊಂಬಂದಿರಿ ಸರ್. ಒಂದು ಎಕರೆಗೆ ಎಷ್ಟು ಸಸಿಗಳು ಕೂಡ್ತೇವೆ, ಯಾವ ಅಂತರದಲ್ಲಿ ಸರ್? ನಾವು 10x8 ಮಾಡಿವಿ ಸರ್. ಅದು 10x8 ಸರ್, ಒಂದು ಎಕರೆಗೆ 400 ಸಸಿ ಕುಂದಿರ್ತಾರೆ ಸರ್. ಹಾಂ, ಕೊಡುತ್ತೆ ಸರ್. ಈಗ ಸಸಿ ನಾಟಿ ಅಥವಾ ಸಸಿ ಹಾಕಿದ ಮೇಲೆ ನಿರ್ವಹಣೆ ಏನೇನು ಮಾಡ್ತಾ ಹೋಗ್ಬೇಕಾಗುತ್ತೆ ಸರ್? ಸ್ಟಾರ್ಟಿಂಗು ನಾವು ಕೊಟ್ಟಿಗೆ ಗೊಬ್ಬರ ಒಂದು ಸ್ವಲ್ಪ ಹಾಕಿಬಿಟ್ಟು ಸಸಿಗಳು ನಾಟಿ ಮಾಡ್ಕೊಂತ ಹೋಗ್ತೀವಿ. ಅದಾದ್ಮೇಲೆ ಹೆಂಗೆಂಗೆ ಬೇಕಂಗ ಅದು ಇದಾಕೊಳ್ಳಿ, ಒಂದು 4 ತಿಂಗಳಾಗತ್ತಲ್ಲ ಅದು ಗಿಡ ಕಟ್ಟಿಂಗ್ ಅಂತ ಮಾಡಿಸ್ತೀವಿ. ಅದಾದ್ಮೇಲೆ ಇದ್ದು ಮತ್ತೆ ಒಂದು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಮತ್ತೆ ಹಾಕಿಬಿಟ್ಟು ಮತ್ತೆ ಒಂದು 6 ತಿಂಗಳು ಲೆವೆಲ್ಗೆ ಆದ್ಮೇಲೆ ಮತ್ತೆ ಒಂದ್ಸತಿ ಕಟ್ಟಿಂಗ್ ಮಾಡಿಸ್ತೀವಿ ಅದನ್ನ. ಅವಾಗ ಅದಾದ್ಮೇಲೆ ಇದ್ದು ಒಂದು 1 ವರ್ಷದ ಮೇಲೆ ಆದ್ಮೇಲೆ ಇದ್ದು ಮತ್ತೆ ಇನ್ನೊಂದ್ಸತಿ ಕಟ್ಟಿಂಗ್ ಬಿಟ್ಟು ನಾವು ಅವಾಗ ಇದರಲ್ಲಿ ಹೋಗ್ತೀವಿ ಸರ್. ಮತ್ತೆ ಈಗ ದಾಳಿಂಬೆ ಬೆಳೆಗೆ ಏನೇನು ಗೊಬ್ಬರಗಳು ಕೊಡ್ಬೇಕಾಗ್ತದೆ ಸರ್? ಕೊಟ್ಟಿಗೆ ಹಂತದಲ್ಲಿ ಕೊಡ್ಬೇಕಾಗ್ತದೆ ಸರ್? ಸಣ್ಣ ಬಿದ್ದಲ್ಲಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಕೊಟ್ಕೊಂತ ಹೋಗ್ತೀವಿ. ಸರ್ಕಾರಿ ಗೊಬ್ಬರ ಕಡಿಮೆ ಪ್ರಮಾಣದಲ್ಲಿ ಕೊಟ್ಕೊಂತ ಹೋಗಿ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಕೊಟ್ಕೊಂತ ಹೋಗ್ತದೆ. ಸರ್, ಕೊಟ್ಟಿಗೆ ಗೊಬ್ಬರಕ್ಕೆ ನಿಮ್ಮ ಮೂಲ ಏನು ಸರ್? ನಮ್ಮವು 2 ಎಮ್ಮೆ ಇದೆ, 2 ಎತ್ತುಗಳು ಇದೆ, ಜೊತೆಗೆ ಪಟ್ಲಿ ಕುರಿಗಳು ಸಾಕಾಣಿಕೆ ಮಾಡ್ಕೊಂಡಿವಿ. ಅದ್ರದ್ದೆಲ್ಲ ಸ್ವಲ್ಪ ನಾವು ಬೇರೆ ಕಡೆಯಿಂದ ತಗೊಂಡಿದ್ ಮಾಡಕ್ಕಿಂತ ನಮ್ಮಲ್ಲೇ ಇರ್ತಕ್ಕಂತ ಇದನ್ನ ನಾವು ಮಾಡ್ತಾ ಇದೀವಿ ಸರ್. ಒಟ್ಟು ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಎಲ್ಲ ಸಿಗುತ್ತೆ. ಸಿಗುತ್ತೆ ಸರ್. ಮತ್ತೆ ಹೆಚ್ಚು ಬೇಕಂದ್ರೆ ಬೇರೆ ಕಡೆಯಿಂದ ನಾವು ಒಂದು ಟ್ರಿಪ್ಗೆ ಇಷ್ಟು ಅಂತೇಳಿ ಟ್ಯಾಕ್ಟರ್ ಲೋಡ್ ಅಂತೇಳಿ ತಗೊಂತೀವಿ ಸರ್. ತಗೊಂತೀವಿ ಈ ಕಡೆ ಎಲ್ಲ ರೇಟ್ ಸರ್? 300 ರೂಪಾಯಿ ಒಂದು ಟ್ರಿಪ್ ಟ್ಯಾಕ್ರಿ ಏರೋದ್ ಬಿಟ್ಟು ಸರ್. ಅದು ತಗೊಂತೀವಿ ಸರ್. ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಂಡು ಹಾಕ್ತೀವಿ ಸರ್. ಸರ್, ಈಗ ನಿಮ್ಗೆ ಈ ದಾಳಿಂಬೆ ಕೃಷಿ ಮಾಡಬೇಕಂತಕ್ಕಂತ ಉದ್ದೇಶಗಳನ್ನು ಹೇಳಿದ್ರಿ, ಈ ಬೆಳೆಯ ನಿರ್ವಹಣೆ ಬಗ್ಗೆನೂ ಹೇಳಿದ್ರಿ, ಆದ್ರೆ ಈ ದಾಳಿಂಬೆ ಬೆಳೆಗೆ ರೋಗಗಳು ಏನೇನು ಬರ್ತದೆ ಸರ್? ಸ್ಟಾರ್ಟಿಂಗ್ ವರ್ಷ ನಮಗೆ ಚೆನ್ನಾಗಾಯ್ತು ಸರ್, ತಿರುಗ ವರ್ಷನು ಚೆನ್ನಾಗಿ ಬಂತು ಫಸಲು. ಹಿಂದಿನ ವರ್ಷ ಬಹಳ ಲಾಸ್ ಆಯ್ತು ಸರ್, ಯಾಕಂದ್ರೆ ಮಳೆ ಜಾಸ್ತಿ ಇದಾಗ್ಬಿಟ್ಟು ನಮ್ಮ ನಿರ್ವಹಣೆ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ತೊಂದರೆಗಳು ಇದಾಗಿಬಿಟ್ಟು ಹಾಕಿರ್ ಬಂಡವಾಳಕ್ಕೇನು ಲಾಸ್ ಇಲ್ಲ ಸರ್. ಬರು ಸರ್, ಈಗ ಬೇರೆ ಮೆಕ್ಕೆಜೋಳ ರಾಗಿ ಅವೆಲ್ಲ ನೋಡ್ಕೊಂಡ್ರೆ ಸರ್ ಒಂದ್ ಮಳೆ ಹೋದ್ರೆ ಹೋಗ್ಬಿಡ್ತು ಸರ್. ಇದು ಆ ರೀತಿ ಏನು ಆಗಲ್ಲ ಸರ್, ನಾವು ಹಾಕಿರೋ ಬಂಡವಾಳಕ್ಕೇನು ಇದಿರೋದಿಲ್ಲ, ಅದಕ್ಕೋಸ್ಕರ ಆ ರೀತಿ ಮಾಡ್ತೇವೆ. ಈಗ ನಿಮ್ಗೆ 1 ಎಕರೆಗೆ ಇಳುವರಿ ಎಷ್ಟೆಷ್ಟು ಬರ್ತಾ ಇದೆ ಸರ್? ಇಳುವರಿ ನಮ್ಮ ಮೇಲೆ ಡಿಪೆಂಡ್ ಸರ್ ಅದು. ಹಾಂ ಸರ್, ನಾವು ಹೆಂಗ ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಜಾಸ್ತಿ ಯಾರು ಇದು ಮಾಡ್ಕೊಂತ ಹೋಗ್ತಾರ ಅವ್ರ ಮೇಲೆ ಹೆಚ್ಚೆಚ್ಚಿಗೆ ಬರುತ್ತೆ ಸರ್. ನೀವು ಹೆಂಗೆ ಮಾಡ್ತಾ ಇದ್ದೀರಿ? ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಇದು ಮಾಡ್ತಾ ಇದೀವಿ ಸರ್. ಇಳುವರಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಸರ್. ಈಗ ದಾಳಿಂಬೆ ಖರೀದಿ ಮಾಡೋರು ಇದಾರಲ್ವಾ, ಹ್ಮ್ ಸರ್, ಅವರು ಈ ದಾಳಿಂಬೆಯನ್ನ ಡಿವೈಡ್ ಮಾಡ್ಕೊಳ್ತಾರೆ ಸಣ್ಣ ಕಾಯಿ ಸರ್? ಅವ್ರು ಏನ್ ಮಾಡ್ತಾರೆ ಸರ್? ಅವರು 3 ಟೈಪ್ ಮಾಡ್ಕೊಂತಾರೆ ಸರ್. ಅವರು ನಾವು ಮಾತಾಡ್ಲಿಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ 100 ಗ್ರಾಮ್ ಮೇಲ್ಪಟ್ಟು ಅಂತ ಮಾತಾಡ್ತೀವಿ ಸರ್. ಅವ್ರದಲ್ಲಿ 100 ಗ್ರಾಮಿ ಮೇಲ್ಪಟ್ಟು ಹಣ್ಣು ಕಟ್ ಮಾಡ್ಬೇಕಂತ ನಾವು ಕಟ್ ಮಾಡ್ಕೊಂಬಂದು ಒಂದಲ್ಲಿ ರಾಶಿ ಹಾಕ್ತೀವಿ. ಅದರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್, A1, A2, S ಅಂತ ಮಾಡ್ಕೊಂತಾರೆ ಸರ್. A1 ಅಂದ್ರೆ ಅದ್ರ ಲಕ್ಷಣ ಹೆಂಗೆ? ದೊಡ್ಡ ಸೈಜ್ ಅವರು, ಆದ್ರೆ ಒಬ್ಬೊಬ್ರು ಎಸ್ ಅಂತ ಮಾಡ್ಕೊಂತಾರೆ ಸರ್. ಎಸ್ ಅಂದ್ರೆ 400-450 ಗ್ರಾಮ್ ಇಂದು 350 ಗ್ರಾಮ್ ಇಂದು ಆ ರೀತಿ ಮಾಡ್ಕೊಂತಾರೆ ಸರ್. SPL ಅಂತ ಮಾಡ್ಕೊಂಡ್ರೆ ಸರ್ 250 ಗ್ರಾಮಿನ ಲೆಕ್ಕಕ್ಕೆ ಅವ್ರು ಮಾಡ್ಕೊಂತಾರೆ ಸರ್. A1 ಅಂತ ಮಾಡ್ಕೊಂಡ್ರೆ ಸರ್ 100 ಗ್ರಾಮಿಂದ 150 ಗ್ರಾಮ್ ಇಂದು ಅದನ್ನ ಮಾಡ್ಕೊಂತಾರೆ ಸರ್. ಹಾ, ಅವ್ರು ಬೇರೆ ಬೇರೆ, ನಮ್ಮ ಹತ್ರ ರೇಟ್ ಮಾತ್ರ ಒಂದೇ ರೇಟ್ ಸರ್. ನಾವು 60 ರೂಪಾಯಿ ಮಾತಾಡಿವಿ ಅಂದ್ರೆ 60 ರೂಪಾಯಿ ತಗೊಂತಾರೆ ಸರ್. ಅವ್ರು ಹೆಂಗೆ ಬೇಕು ಹಂಗ ಆ ರೀತಿ ಮಾಡ್ಕೊಂತಾರೆ ಸರ್. ಹಾ ಸರ್, ಯಾವುದೇ ಸೈಜ್ ಇದ್ರೂ ನಿಮ್ಗೆ ಒಂದೇ ರೇಟ್ ಸರ್. ನಾವೇನಿದ್ರು ಬಾಕ್ಸ್ ಕೌಂಟ್ ಮಾಡ್ಕೋಬೇಕು ಅಷ್ಟೇ. ಹಾ ಸರ್, ನಾವು 60 ರೂಪಾಯಿ ಲೆಕ್ಕ 60 ಇದ್ರೆ 60, 50 ಇದ್ರೆ 50, ಯಾವ ರೀತಿ ರೇಟ್ ನಾವು ಮಾತಾಡಿರ್ತೀವೋ ಅದೇ ರೀತಿ ನಮ್ಮ ಕೌಂಟ್ ಸರ್. ಇಲ್ಲ ಸರ್, ನೀವು ಮೊದ್ಲೇನ್ ಮಾತಾಡ್ತೀವಿ ಅದೇ ರೀತಿ ಸರ್. ಈಗ ಖರೀದಿದಾರರು ಯಾರು ಅಕ್ಕಪಕ್ಕದಲ್ಲಿ ಸರ್? ಇಲ್ಲ ಸರ್, ನಮ್ಮಲ್ಲಿ ಹೊಸದುರ್ಗ ಅಂತ ಸರ್, ಹೊಸದುರ್ಗದಿಂದ ಒಬ್ಬ ಶಶಿಧರ್ ಅಂತ. ಈಗ ನಂದು ಈಗ ಬಂದ್ರೆ 4ನೇ ವರ್ಷ ಸರ್. ನಾನು ಬೇರೆ ಯಾರಿಗೂ ಕೊಟ್ಟಿಲ್ಲ ಸರ್, ಒಬ್ಬರೇ ಖರೀದಿದಾರ ಸರ್. ಹೇಗೆ ಈಗ ದುಡ್ಡಿನ ಸರ್ ಅವರು ಹೆಂಗ್ ಪೇಮೆಂಟ್ ಮಾಡ್ತಾರೆ? ಪೇಮೆಂಟ್ ಸರ್ ಹೊಲದಲ್ಲೇ ಕ್ಯಾಶ್ ಕೊಡ್ತಾರೆ ಸರ್. ಹಾಂ ಸರ್, ಗಾಡಿ ತೂಕ ಆಗತ್ತಳ್ಳೆ ಸರ್ ಎಲ್ಲ ಪೇಮೆಂಟ್ ಎಲ್ಲ ಕ್ಯಾಶ್ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಎಷ್ಟಾಗುತ್ತೆ ನಿಮಗೆ ವರ್ಷಕ್ಕೆ ಸರ್? ಅದು ನಮ್ದು ಆ ಇದ್ದಿದ್ದಂಗೆ ಸರ್, ಅವತ್ತು ಎಷ್ಟು ಇರ್ತಾರೆ ಅಷ್ಟು ಪೇಮೆಂಟ್ ಕೊಟ್ಟು ಹೋಗ್ತಾರೆ ಸರ್. ಅಂದಾಜ್ ನಿಮ್ಗೆ ಅದು ಕಟಿಂಗ್ ಎಲ್ಲಿವರೆಗೆ ಬರ್ತಾ ಇರ್ತದೆ ಸರ್? ಅದು ಈಗ ಏಪ್ರಿಲ್ ಮೇ ತಿಂಗಳಿಂದ ಲೇಟ್ ಆಗಿದ್ ಮಾಡಿರೋದಂತ ಸರ್, 1-2 ತಿಂಗಳು ಸಿಗುತ್ತೆ ಸರ್. ಅಂತಂತೂ ಫಸ್ಟೇ ಸ್ಟಾರ್ಟಿಂಗ್ ಸ್ವಲ್ಪ 1 ತಿಂಗಳು ಚೆನ್ನಾಗಿ ಸಿಗುತ್ತೆ ಸರ್, ಆಮೇಲೆ ಕಡಿಮೆ ಹಾಕ್ಯಂತ ಹೋಗುತ್ತೆ ಸರ್. ವಾರ್ಷಿಕ ಆದಾಯ ಎಷ್ಟಿದೆ ನಿಮಗೆ ದಾಳಿಂಬೆಯಿಂದ ಸರ್? ಈಗ 2 ವರ್ಷ ಲಾಸ್ ಸರ್. ಹೌದಾ? ಹಾ ಸರ್, ಮಳೆ ಜಾಸ್ತಿ ಲಾಭ ಬಂದಾಗ ಪರವಿಲ್ಲ ಸರ್. ಬೇರೆ ಬೆಳೆಗಳು ನೋಡ್ಕೊಂಡು ಸರ್, ರಾಗಿ ಮೆಕ್ಕೆಜೋಳ ಅವೆಲ್ಲ ಬೆಳೀತಿದ್ ಹತ್ತಿ ಅವೆಲ್ಲ ಅವಕ್ಕೆ ನೋಡ್ಕೊಂಡು ಅದು ಉತ್ತಮ ಸರ್. ಸ್ವಲ್ಪ ಕಡಿಮೆ ನೀರು ಇರೋದಂತ ಸರ್, ಬೋರ್ವೆಲ್ ಈಗೆಲ್ಲ 600-700 ಅಡಿ ಹೊಡ್ಸೋದಂದ್ರೆ ಎಷ್ಟು ಬರುತ್ತೆ ಅದೇ ನಿಮ್ಗೆ ವರ್ಷಕ್ಕೆ? ವರ್ಷಕ್ಕೆ ಈಗ ಕಡಿಮೆ ಇದೆ ಸರ್. ಸರ್, ಈಗ ನೀವು ದಾಳಿಂಬೆಯನ್ನೇ ಬೆಳೆನ ಮಾಡ್ತಾ ಇದ್ದೀರಾ, ಮತ್ತೆ ನಿಮ್ಗೆ ಬೇಕಾಗುವಂತ ಆಹಾರ ಬೆಳೆಗಳನ್ನ ಸರ್ ಬೇರೆ ಹೊಲಗಳು ಮಾಡ್ತಾ ಇದೀವಿ ಸರ್, ಅಲ್ಲಿ ಬ್ಯಾಡಿಗೆ ಮೆಣಸಿಗೆ ಅಂತ ಹಾಕಿವಿ ಸರ್, ಈಗ ಈ ವರ್ಷ ಅದು ಕೂಡ ಲಾಸ್ ಆಗಿದೆ, ಅದು ಮಳೆ ಜಾಸ್ತಿ ಆಗಿದೆ ಸರ್, ಏರೇನಿಲ್ಲ ಸರ್, ಅದು ನೀರು ಚೆನ್ನಾಗಿ ಸರ್. ಮೆಕ್ಕೆಜೋಳ ಹಾಕಿದ್ದೀವಿ ಒಂದು ಸ್ವಲ್ಪ, ಮೆಕ್ಕೆಜೋಳ ಪರವಿಲ್ಲ ಸರ್, ಚೆನ್ನಾಗಾಯಿತು. ಬ್ಯಾಡಿಗೆ ಮೆಣಸಿಗೆ ಮಾತ್ರ ಲಾಸ್ ಆಗಿದೆ ಸರ್, ಲೇಬರ್ ಖರ್ಚು ಜಾಸ್ತಿ ಇದೆ ಸರ್. 6 ಎಕರೆ ಹಾಕಿದ್ವಿ ಸರ್, ಭಾಳ ಲಾಸ್ ಆಗಿದೆ ಸರ್. ಅದು ಕಾಯನ್ನ ಹಿಡ್ಕೊಂಡೆ ಸರ್, ಅದು ಎಲ್ಲ ಮಳೆಗೆಲ್ಲ ಕೊಳತು ಎಲ್ಲ ಇದಾಗಿ ಮಾರ್ಕೆಟಿಗೆ ಹೋದ್ರೆ ರೇಟ್ ಇಲ್ಲ ಸರ್. ಅದು ಒಳ್ಳೆ ಕಾಯಿ ಸುಮ್ಮನೆ 30,000 ಐತೆ ಅಂತಾರೆ ಸರ್, ಅದು ಒಳ್ಳೆ ಕಾಯಿನ ಬರ್ತಾ ಇಲ್ಲ ಅದರಲ್ಲಿ. ಮಳೆ ಜಾಸ್ತಿ ಆಯ್ತು, ಸರಿಪಡಿಸ್ಲಿಕ್ಕೆ ಆಗ್ಲಿಲ್ವಾ? ಆಗಲ್ಲ ಸರ್, ಕ್ಲೈಮೇಟ್ ಇದ್ರಿಂದ ನಾವು ಅಪೋಸಿಟ್ ಹೋಗಕ್ ಆಗಲ್ಲ ಸರ್, ಅದನ್ನ ಏನ್ ಇದ್ ಮಾಡಕ್ ಆಗಲ್ಲ, ಹಂಗಾಗಿ ಲಾಸ್ ಆಯ್ತು ಸರ್. ಮತ್ತೆ ಈಗ ನಿಮ್ಗೆ ಮನೆಗೆ ಬೇಕಾಗುವಂತ ಆಹಾರ ಬೆಳೆಗಳು ಈ ಜೋಳ ಆಗಿರ್ಬೋದು ಸರ್, ರಾಗಿ ಜೋಳ ಊಟ ಮಾಡಲ್ಲ ಸರ್, ರಾಗಿ ಊಟ ಮಾಡ್ತೀವಿ. ರಾಗಿ ಜಾಸ್ತಿ ರಾಗಿ ಹಾಕೆಂತೀವಿ ಸರ್, ಮನೆಗೆ ಏನ್ ಬೇಕೋ ಅಷ್ಟು ಹಾಕೆಂತೀವಿ. ಎಷ್ಟು ಕೊಡ್ತೀರಿ? ಒಂದು 1/2 ಎಕರೆ 1 ಎಕರೆ ಹಾಕೊಂಡ್ರೆ ಆಗುತ್ತೆ, ಸಾಕಾಗುತ್ತೆ, ಆಗುತ್ತಾಗುತ್ತೆ. ಈಗ ನಿಮ್ಮ ಕುಟುಂಬದ ಬಗ್ಗೆ ಪರಿಚಯ ಹೇಳಿ ಸರ್. ನಮ್ಮನೆಯಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ, ನಮ್ಮ ತಮ್ಮ. ನಮ್ಮಣ್ಣರು ಹೈಸ್ಕೂಲು ಹೆಡ್ ಮಾಸ್ಟರ್, ನಮ್ಮ ತಮ್ಮ ವ್ಯವಸಾಯ ಮಾಡ್ತಾನ, ನಾನು ಜೊತೆಗೆಲ್ಲ ಮ್ಯಾನೇಜ್ ಮಾಡ್ಕೊಂತ ಹೋಗ್ತಾ ಇದೀವಿ. ಸರ್ ಚಂದ್ರಪ್ಪ, ಈ ಕೃಷಿ ಮಾಡೋದ್ರಿಂದ ಒಂದು ಸುಸ್ಥಿರವಾದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಾ? ಸರ್ ಈಗಿನ ತೋಟಗಾರಿಕೆ ಬೆಳಗ್ಗೆ ಬಂದ ಮೇಲೆ ಇದ್ದಿಡ್ದು ಪರವಲ್ಲ ಅನಿಸ್ತ ಸರ್, ಬೇರೆ ಇದು ಮಾಡೋದ್ರಿಂದ ಸರ್, ನಾವು ಮನೆಯಲ್ಲಿ ಮಾಡೋರಿದ್ರೆ ಸರ್ ಅದು ಸ್ವಲ್ಪ ಆದಾಯ ಉಳಿಸಬಹುದು. ಬೇರೆ ಲೇಬರ್ ಕೊಟ್ಟಾಗ ಅವ್ರ ಕೊಟ್ಟ ಮಾಡಿಸಿದೆ ಅಂದ್ರೆ ಅದು ಕೂಡ ಲಾಸ್ ಐತೆ ಸರ್. ಮನೆಯಲ್ಲಿ ಮಾಡಿರ್ಬೇಕು ಸರ್, 3-4 ಜನ ಮಾಡಾರಿದ್ರೆ ಮಾತ್ರ ಯಾವುದೇ ಬೆಳೆ ಆಗಲಿ ಸರ್, ಮೆಕ್ಕೆಜೋಳ ಆಗಲಿ, ರಾಗಿ ಆಗಲಿ, ಟೋಟಲ್ ಯಾವುದೇ ಮಾಡಿದ್ರು ಸರ್, ಮನೆಯಲ್ಲಿ ಮಾಡಾರಿದ್ರೆ ಮಾತ್ರ ಅವನು ಸ್ವಲ್ಪ ಉತ್ತಮವಾಗಿ ಆಗ್ತದೆ ಸರ್. ನಿಮಗೆ ಮದುವೆ ಆಗಿದ್ದ? ಹಾ, ಆಗಿದೆ ಸರ್. ನನಗೆ 2 ಇಬ್ಬರು ಸರ್ ಹೆಣ್ಮಕ್ಳು, ಇಬ್ಬರು ಹೆಣ್ಮಕ್ಳು. ಅವ್ರಿಗೆ ಶಿಕ್ಷಣ ಓದಿಸ್ತಾ ಇದ್ದೀನಿ ಸರ್. ಇನ್ನು ಸರ್ ಒಬ್ಬಕಿನ 1ನೇ ಕ್ಲಾಸ್ ಓದ್ತದಲ್ಲ, ಒಬ್ಬಕಿನ ಸೇರಿಸಿಲ್ಲ ಸರ್. ನಮ್ಮ ತಮ್ಮಗ ಒಬ್ಬ ಗಂಡ ಮಗ ಸರ್, ನಮ್ಮ ಅಣ್ಣಗ ಒಬ್ಬ ಮಗಳು, ಒಬ್ಬ ಮಗ ಸರ್. ಎಲ್ಲ ಕೂಡಿ ಕೂಡಿಗದೇವ್ ಸರ್, ಎಲ್ಲರ ಜೊತೆಗೆ ಇದೆ ಸರ್. ಈಗ ಈ ಕೃಷಿಗೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂತೀರಿ? ಏನು ಸಾಲ, ಹೊರಗಡೆ ಸಾಲ ತರೋದು ಅಥವಾ ಹೇಗೆ ಸರ್? ಸ್ಟಾರ್ಟಿಂಗ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಸ್ವಲ್ಪ ಇದು ಮಾಡಿದ್ವಿ ಸರ್, ಇನ್ವೆಸ್ಟ್ ಮಾಡಿಬಿಟ್ಟು ಮತ್ತೆ ಅದು ದಾಳಂಬ್ರಿ ಅಂದ್ರೆ ಸರ್ ಅದು ಮಾಡಲೇಬೇಕು ಸರ್, ಹಂಗಾಗಿ ಪರವಿಲ್ಲ ಸರ್. ಅದು ತೊಂಡವೆಲ್ಲ ಬೇರೆ ಕಡೆಗೆಲ್ಲ ಇದು ಮಾಡಿಬಿಟ್ಟು ಕೊಟ್ಟು ಈಗೆಲ್ಲ ಸ್ವಂತ ಮಾಡ್ತಾ ಇದೀವಿ ಸರ್. ಸಾಲದಿಂದ ಮುಕ್ತರಾಗಿದ್ದೀವಿ? ಮುಕ್ತ ಆಗಿ ಇನ್ನ ಇದೀವಿ ಸರ್, ಒಟ್ಟು ಪರವಿಲ್ಲ ಸರ್, ಅದರಿಂದ ಏನು ಲಾಸ್ ಏನಿಲ್ಲ ಸರ್ ಅನಿಸುತ್ತೆ. ಹಾ ಸರ್, ಈ ವರ್ಷ ಬೇಸ್ ಚೆನ್ನಾಗಾದ್ರೆ ಚೆನ್ನಾಗುತ್ತೆ. ನೀರಿನ ಮೂಲ ಹೇಗಿದೆ ಸರ್? ಬೋರ್ವೆಲ್ ಹಾಕ್ಸಿ ಹಾಕ್ಸಿ ಭಾಳ ಮೆತ್ತಗ ಇದ್ವಿ. ಸರ್ ಬಹಳ ಅಂದ್ರೆ ಸರ್ ಒಂದು 16 ಬೋರ್ ಹಾಕ್ಸಿದ್ವಿ ಸರ್ ನಾವು. ಅದರಲ್ಲಿ ಈಗ ಇತ್ತೀಚೆ ಒಂದು ಮಾತ್ರ ಬೋರ್ ನಮ್ ಸಕ್ಸಸ್ ಆಗಿ ಸರ್, ಅದು 500 ಅಡಿ ಒಂದ್ ಬಿದ್ದು ಚೆನ್ನಾಗಿ ಹೊಡಿತಾ ಇದೆ ಸರ್. ಫೇಲ್ಯೂರ್ ಸರ್, ಬೀಳ್ತಾವ ಸರ್ ಎಲ್ಲ, 1.5 ಇಂಚು 1 ಇಂಚು ಅವು ಆಗಲ್ಲ ಸರ್, 1 ತಿಂಗಳು 2 ತಿಂಗಳು ಹೊಡಿತಾವು, ಮತ್ತೆ ಅವು ಆಪ್ ಆಗೋದು. ಬೋರ್ ಹಾಕ್ಸೋದಕ್ಕೆ ಸಿಕ್ಕಾಪಟ್ಟೆ. ಸರ್ ಅದಕ್ಕೆ ಅದು ಬೆಳೆದಿದ್ದೆಲ್ಲ ಅಲ್ಲೇ ಇದು ಮಾಡಿದ್ವಿ ಸರ್. ಈಗ ಪರವಲ್ಲ ಸರ್, ಒಂದ್ ಬೋರ್ ಚೆನ್ನಾಗಿದಾಗ ಸರ್ 1-3 ಇಂಚ್ ನೀರ್ ಬರ್ತಾ ಐತೆ, ಅದರಿಂದ ಎಲ್ಲವನ್ನು ಮೇಂಟೈನ್ ಮಾಡ್ತಾ ಇದೆ. ಈಗ ಸಾವಯವ ಕೃಷಿಗೆ ಆಸಕ್ತಿ ಜಾಸ್ತಿ ಆಗ್ತದೆ ಸರ್, ನಿಮ್ಗೆ ಈ ತರದ ಆಸಕ್ತಿ ಜಾಸ್ತಿ ಆಗಿದೆ ಸಾವಯವ ಕೃಷಿ? ಸರ್ ಈಗ ನಮ್ಮವು ಎಮ್ಮೆಗಳು, ಎತ್ತುಗಳು ಅವೆಲ್ಲ ಇರೋದ್ರಿಂದ ಸರ್ ನಾವು ಅದ್ರನ್ನ ಎಲ್ಲ ಗೊಬ್ಬರನ ಇದು ಮಾಡ್ಕೊಂಡ್ಬಿಟ್ಟು ಮತ್ತೆ ಬೇರೆ ಗೊಬ್ಬರನು ತಗೊಂಡ್ಬಿಟ್ಟು ಸರ್ಕಾರಿ ಗೊಬ್ಬರ ಕಡಿಮೆ ಯೂಸ್ ಮಾಡ್ತೀವಿ ಸರ್. ಸರ್ ಬೇರೆ ಇದಕ್ಕಾಗಿ ಏನಾದ್ರು ತರಬೇತಿ ತಗೊಳ್ಳೋದು ಈ ತರದೆಲ್ಲ ಮಾಡಿದ್ರೆ ಸರ್? ಇಲ್ಲ ಸರ್, ಬೇರೆ ಏನಿಲ್ಲ ಸರ್, ಇಲ್ಲೇ ಬೇರೆ ನಮ್ಮೂರಲ್ಲೇ ಮುಂಜಾನವರೆಲ್ಲ ನೋಡ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಬೇರೆ ಬೇರೆ ನಮಗೆ ತಿಳಿದು ಬೇರೆ ತಿಳ್ಕೊಂಡಲ್ಲಿ ಇದು ಮಾಡ್ತೀವಿ ಸರ್. ಈಗ ನಿಮ್ಮ ಕೃಷಿಗೆ ಈ ಕಿಸಾನ್ ಸಮ್ಮಾನ್ ಅಂತೇಳಿ ರೈತರಿಗೆ ಬೀಳ್ತಾ ಇದೆ ಸರ್, ಕೊಡ್ತಾ ಇದೆ, ಸ್ವಲ್ಪ ಪರವಿಲ್ಲ ಸರ್, ಉಪಯೋಗ ಆಗ್ತದೆ ಸರ್, ಪರವಿಲ್ಲ ಸರ್. ಚಂದ್ರಪುರ ಸರ್, ಈಗ ಮುಖ್ಯವಾಗಿ ನೀವು ದಾಳಿಂಬೆ ಬೆಳೆಯನ್ನ ಬೆಳೀತಾ ಇದ್ರಿ ಸರ್, ಆಹಾರ ಬೆಳೆಗಳಿಗೋಸ್ಕರ ಬೇರೆ ಬೇರೆ ಭೂಮಿಯಲ್ಲಿ ಟೊಮೆಟೊ, ರಾಗಿ, ಈ ತರದೆಲ್ಲ ಬೆಳೀತಾ ಇದ್ರಿ. ಇದರ ಜೊತೆಗೆ ನಿಮ್ಮ ಬೇರೆ ಬೇರೆ ಏನಾದ್ರು ವ್ಯವಹಾರಗಳು ಇದಾವ ಅಥವಾ? ಸರ್ ಸಣ್ಣದಾಗಿ ವ್ಯಾಪಾರ, ಕಿರಾಣಿ ಅಂಗಡಿ ಮಾಡ್ಕೊಂಡಿದ್ದೀವಿ. ಸರ್ ಮತ್ತೆ ಅದರಿಂದ ಸ್ವಲ್ಪ ಸರ್ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್, ಜೀವನಕ್ಕೆ ಇದಾಗಲಿ ಅಂತ ಹೇಳ್ಬಿಟ್ಟು ಸರ್ ಕಿರಾಣಿ ಶಾಪ್ ಇಟ್ಕೊಂಡಿವಿ ಸರ್. ಸರ್ ಅದನ್ನು ನಿಮ್ಮ ಜೀವನಕ್ಕೆ ಸಹಾಯ ಸರ್ ಅನುಕೂಲ ಆದ್ರೆ ಕೃಷಿಗೂ ಬೇಕಾಗುತ್ತೆ, ಇದಾಗುತ್ತಂತ ಸರ್. ಈಗ ಬೇರೆ ಇದು ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಅದರಿಂದ ಸ್ವಲ್ಪ ಟ್ರಾನ್ಸಾಕ್ಷನ್ ಇದಾಗ್ತಾ ಇದೆ ಸರ್. ಯುವಕರಿಗೆ, ಕೃಷಿ ಕುಟುಂಬದ ಯುವಕರು ಕೃಷಿ ಮಾಡ್ಬೇಕಂತ ಉತ್ಸಾಹದಲ್ಲಿ ಇರ್ತಾರೆ, ಅಂತವ್ರಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಿ? ಅವ್ರು ಬೋರ್ವೆಲ್ ಇದ್ದು ಚೆನ್ನಾಗಿದ್ದು ದುಡಿಮೆ ಮನೆಯಲ್ಲಿ ಮಾಡಾರಿದ್ದು ಚೆನ್ನಾಗಿದ್ದಿದ್ರ ಸರ್ ಮಾಡ್ಕೋಬಹುದು ಸರ್. ಒಳ್ಳೇದು ಚಂದ್ರಪುರ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.